ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ. 8550-8550-92 ಅಥವಾ 8550-8550-94ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಸೋನು ನಿಗಮ್ ಹಾಗೂ ನಂದಿತಾ ಅವರ ಯುಗಳ ಧ್ವನಿಗಳಲ್ಲಿ ಇನಿಯ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ವಿ ಶ್ರೀಧರ್ ಅವರದು. ಸಂಪಿಗೆ ಸೋತೇನೆ ನಂದಕೆ, ನಾನೆ ನಂದಕೆ ಸೋತೇ ಗೀತಕೆ. ಮುದ್ದಾದೈ ನಗುವಿಗೆ ಕೊಡಲೇ ನದರ ಬದಲಿಗೆ, ಈ ನಾಚಿಗೆ ಲಜ್ಜಿಗೆ ಸಿಹಿ ಸಜ್ಜಿಗೆ ಸೋತೆನು ನಾನು. ಸಿರಿ ಸಂಪಿಗೆ ಸೋತೇನೆ ನಂದಕೆ, ನಂದಕ್ಕೆ ಸೋತೇ ಹೀಗೆ. ಪರಿಚಯ ಅದು ಕಣ್ಣು ಕಣ್ಣ ವಿಷಯ, ಸ್ನೇಹ ವಿನಿಮಯ ಅದು ಮಾತು ಮಾತ ಸಮಯ. ಸಲಿಗೆ ಸಲಿಗೆ ಸೆಳೆಯಲು ಮನಸ್ಸೇನೋವಾಗಲು, ಒಲವ ಜೀವ ನೀಡಲು ಜೊತೆ ನಾವು ಸಾಗಲು. ಮಾಯ ನಮಃ ಮಾಯ ಪ್ರೇಮ ಸಂಪಿಗೆ ಸೋತೇನೆ ನಂದಕ್ಕೆ, ನಂದಕ್ಕೆ ಸೋತೇನೆ. ಹೃದಯದೊಳಗೆ ಅದರಾದರಕ್ಕೆ ಕೊಡಲಿ ಸಿಹಿಯ ಸಿಹಿಗೆ, ಆಣೆ ನನ್ನ ಆಣೆಯು ನಿನ್ನನ್ನು ಮರೆಯಲು, ಆಸೆ ಮುಂದೆ ಆಸೆಯು ನಿನ್ನನ್ನೇ ಪಡೆಯಲು. ನಾನಾದೆ ನಿನ್ನ ಸ್ವಂತ ಪ್ರೇಮಾಯ ನಮಃ ಮಾಯ ಪ್ರೇಮ ಶ್ರೀ ಸಂಪಿಗೆ ಸೋತೇ ನಿನ್ನಂದಕ್ಕೆ, ನಾನೆ ನಂದಕ್ಕೆ ಸೋತೇ ಗೀತಕ್ಕೆ. ಮುದ್ದಾದ ಈ ನಗುವಿಗೆ ಕೊಡಲಿ ನದರ ಬದಲಿಗೆ, ಈ ನಾಚಿಗೆ ಲಜ್ಜಿಗೆ ಸಿಹಿ ಸಜ್ಜಿಗೆ ಸೋತೇ. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ, ಗಾಯಕ ಡಾಕ್ಟರ್ ರಾಜ್ಕುಮಾರ್, ಚಿತ್ರ ಶಿವರಂಜಿನಿ. ಪ್ರೇಮಿಗಳೇ ಓ ಪ್ರೇಮಿಗಳೇ, ಹೂಮನದ ನವತಾರೆಗಳೇ, ಆರಾಧಿಸಿರಿ ಆನಂದಿಸಿರಿ, ಒಲವಿಲ್ಲದೆ ಜಗವಿಲ್ಲ. ಪ್ರೇಮಿಗಳೇ ಓ ಪ್ರೇಮಿಗಳೇ, ಹೂಮನದ ನವತಾರೆಗಳೇ, ಆರಾಧಿಸಿರಿ ಆನಂದಿಸಿರಿ, ಒಲವಿಲ್ಲದೆ ಜಗವಿಲ್ಲ. ಅನುಕರಿಸಿ ಸಿಗುರಡೆವ ಸಂತಸವ ಅನುಭವಿಸಿ, ಹಳೆಯ ಬೇರಿನಲ್ಲಿ ಚಿಗುರಲೇ ನೀವು, ಪ್ರೇಮ ಕಾವ್ಯದಲ್ಲಿ ಹೊಸ ಅಲೇ ನೀವು. ಪ್ರೇಮಿಗಳೇ ಓ ಪ್ರೇಮಿಗಳೇ, ಓ ಮನದ ನವತಾರೆಗಳೇ, ಆರಾಧಿಸಿರಿ ಆನಂದಿಸಿರಿ, ಒಲವಿಲ್ಲದೆ ಜಗವಿಲ್ಲ. ಒಲವಗಿಳಿ ಕಂಗಳಿಗೆ ಆಸೆಗಳೇ ರೆಕ್ಕೆಗಳು ಈಗಿಳಿಗೆ, ದಣಿಯುವ ತನಕ ಜೀವ ತೇಲಿಸಿರಿ, ಇಷ್ಟ ಸಾಗರವ ದಾಟಿ ತೋರಿಸಿರಿ. ಪ್ರೇಮಿಗಳೇ ಓ ಪ್ರೇಮಿಗಳೇ, ಓ ಮನದ ಆರಾಧಿಸಿರಿ ಆನಂದಿಸಿರಿ, ಒಲವಿಲ್ಲದೆ ಜಗವಿಲ್ಲ. ಪ್ರೇಮಿಗಳೇ ಓ ಪ್ರೇಮಿಗಳೇ, ಹೂ ಮನದ ನವತಾರೆಗಳೇ, ಆರಾಧಿಸಿರಿ ಆನಂದಿಸಿರಿ, ಒಲವಿಲ್ಲದೆ ಜಗವಿಲ್ಲ. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ. ಕೇಳಿಬರುವ ಧ್ವನಿಗಳು ಚೇತನ್, ಚಿತ್ರ ಹಾಗೂ ರವಿಶಂಕರ್ ಅವರವು. ಚಿತ್ರ ನೆನಪಿರಲಿ. ವನವೇ ನೀವಿರದೆ ನಾನಿಲ್ಲ, ನಾನಿರದೆ ನೀವಿಲ್ಲ. ಪ್ರೀತಿ ನನ್ನ ಹೆಸರು. ನೆನಪಿರಲಿ ನೆನಪಿರಲಿ. ಮನದ ಕಾವ್ಯದು ನೆನಪಿರಲಿ ಲವ್ ಇಸ್ ಸೋ ಬಟ್ ನಾಟ್ ಒನ್ ನೆನಪಿರಲಿ ಲವ್ ಇಸ್ ಒನ್ ಬಟ್ ನಾಟ್ ಅಲೋನ್ ನೆನಪಿರಲಿ ಲವ್ ಇಸ್ ಗಾಡ್ ಬಟ್ ನಾಟ್ ಅ ಸ್ಟೋನ್ ನೆನಪಿರಲಿ ಸತ್ತಿಗೆ ಬಂದು ಸುದ್ದಿಯ ಕೊಟ್ಟು ಬುದ್ಧಿಯ ಚಿಗುರೊಳಿಸಿ ಗೆಳೆತನವನ್ನು ಸಲಿಗೆ ಮಾಡೋ ಸಂಭ್ರಮವೇ ಪ್ರೀತಿ ಕಾವ್ಯದು ನೆನಪಿರಲಿ ನೆನಪಿರಲಿ ನೆನಪಿರಲಿ ನೆನಪಿರಲಿ ನನಗೆ ಬಣ್ಣವಿಲ್ಲ ಬಣ್ಣ ಬೀರಬಲ್ಲಿ ನನಗೆ ರೂಪವಿಲ್ಲ ಅಂದವಾಗಿ ತೋರಬಲ್ಲಿ ಮನಸೆಳೆಯಬಲ್ಲಿ ಪ್ರೀತಿ ನನ್ನ ಹೆಸರು ಸತೀಶ್ ಪಾಟ್ಲ ಹಾಗೂ ದೀಪಿಕಾ ಅವರೊಂದಿಗೆ ಧ್ವನಿಗೂಡಿಸಿ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಅನೂಪ್ ಭಂಡಾರಿ. ಚಿತ್ರ ರಂಗೀತರಂಗ. ಚಗುಳಿನ ಇಡುವೆ ಹೇಳಚ್ಚಲುವೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣ ಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡುಗಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಎಡೆ ಚೆಲುವೆ ಹಂಸದ ಮನೆಯೇ ನಿನ್ನ ಹಂಸದ ನನ್ನ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಳಗಿಗೆ ಕೇಶರಾಶಿಯು ಇರುಳು ಆದರೆ ಮೊಗದಲ್ಲಿ ಬೆಳಕಿದೆ ನಿನ್ನ ಮಾತಿನ ಪ್ರವಾಹದಲ್ಲಿ ಸುಳ್ಳಿನ ಪ್ರಭಾವ ಚೆಲ್ಲಿ ಹೋಗಲಿಕ್ಕೆ ನೀ ಸುಡಿವಾಗ ನಂಬಲು ಹೋಗುವುದೇ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ದುನಿಯಾ ಚಿತ್ರದ ಗೀತೆ. ಸಾಹಿತ್ಯ ರಂಗಯ್ಯ ಅವರದು, ಸಂಗೀತ ವಿ ಮನೋಹರ್. ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು ಪ್ರೀತಿ ಮಾಗೆ ಹುಷಾರು ಕಣ್ಣೀರ್ ಮಾರೋ ಬಜಾರು ಒಮ್ಮೆ ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಒಮ್ಮೆ ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಪ್ರೀತಿ ಮಾಗೆ ಹುಷಾರು ಕಣ್ಣೀರ್ ಮಾರು ಬಜಾರು ರೋಮಿಯೋ ಜೂಲಿಯೆಟ್ ನಮಗ್ ಗೊತ್ತಿಲ್ವಾ ಪಾಯ್ಸನ್ ಕುಡಿಸಿದ್ದು ಪ್ರೀತಿ ಅಲ್ವಾ ಹುಷಾರು ಕಣ್ಣೀರ್ ಮಾರೋ ಬಜಾರು ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು ನಿಮ್ಗೆ ಪ್ರೀತಿ ಪಿ ವೋಟ್ ಆಗಿದ್ದಂಗೆ ಕಾರೂನ ಮರಿಯು ನೆಪ ನೆಪವಿ ನೆನಪು ಅವಳ ಜಪ ಮರೆಯಾದ್ರೂ ಅವರ ಕತಿ ನೀವ್ ನೆನೆಯೋದ್ಯಾಕೆ ಮತ್ತೀನಿ ಪನ್ನೀರು ಅಂತ್ಯ ಕಣ್ಣೀರು ಕೈ ಕೊಡುವಾನೋ ದೇವರು ಪ್ರೀತಿ ಮಾಯ ಹುಷಾರು ಕಣ್ಣೀರ್ ಮಾರೋ ಬಜಾರು ಪ್ರೀತಿ ಮಾಯ ಹುಷಾರು ಕಣ್ಣೀರ್ ಮಾರೋ ಬಜಾರು ಒಮ್ಮೆ ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಒಮ್ಮೆ ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಪ್ರೀತಿ ಮಾಯ ಹುಷಾರು ಕಣ್ಣೀರ್ ಮಾರೋ ಬಜಾರು ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ. ಕೇಳಿಬರುವ ಯುಗಳ ಧ್ವನಿಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಚಿತ್ರ ಹೆತ್ತವರು. ಬನ್ನಿ ನೋಡ ಬನ್ನಿ ಹರೆಯ ಇರುವ ಮನೆಯ ಬನ್ನಿ ಸೇರ ಬನ್ನಿ ಪ್ರೀತಿ ಇರುವ ಹೃದಯ ಸುಮಧುರ ಸ್ವರಗಳು ಬನ್ನಿ ಕುಟಿಗಳ ತೀರಕ್ಕೆ ಮಧುವಿನ ಸಾರಕ್ಕೆ ನಮ್ಮ ಮಧುಬರನ್ನು ಬರೆಸುವ ನುಡಿಗಳು ಬನ್ನಿ ಬದುಕಿನ ಬಾನಾಡಿ ಕುಹುಕುಲ ಸಂಕುಲವೇ ಆನಂದ ಸಮಯಕ್ಕೆ ದಯಮಾಡಿ ಬನ್ನಿ ನೋಡ ಬನ್ನಿ ಹರೆಯ ಇರುವ ಮನೆಯ ಬನ್ನಿ ಸೇರ ಬನ್ನಿ ಪ್ರೀತಿ ಇರುವ ಹೃದಯ ಹೆಜ್ಜೆಯ ನಡೆಸುವ ಘಳಿಗೆ ನಿನಗಿದೋ ಸ್ವಾಗತ ಇರುವೆವೂ ಕಾಯುತ ಏಕಾಂತ ನೀಡುವ ಸುಖಾಂತ ನೀಡುವ ರತಿರಾಯ ನೋಡೆಂಬ ಕಾಡುವ ಕನಸುಗಳ ಬನ್ನಿ ನೋಡ ಬನ್ನಿ ಕರೆಯಾಗಿರುವ ಮನೆಯ ಮಲ್ಲಿಗೆಯೇ ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್. ಕೇಳಿಬರುವ ಯುಗಳ ಧ್ವನಿಗಳು ಉದಿತ್ ನಾರಾಯಣ್ ಹಾಗೂ ಸೌಮ್ಯ ರಾವ್ ಅವರದು. ಚಿತ್ರ ಬಿಂದಾಸ್. ಉಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಎಂಥನೋರು ಆಸೆಯಾರು ತಂದೋರು ಈ ಪ್ರೀತಿ ಉಪ್ಪಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಎಂಥನೋರು ಆಸೆಯಾರು ತಂದೋರು ಈ ಪ್ರೀತಿ ಉಪ್ಪಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಬಂಗಾರಿಯೆ ನಿಂಗೆ ಬಂಗಾರದ ಕೊಡುಗೆ ನೀಡಿದ ಆ ಕ್ಷಣ ಸಾರ್ಥಕ ಜೀವನ ಈ ಕೊಟ್ಟ ಕಾಣಿಕೆ ಹಿಂಗೆ ಬಚ್ಚಿಟ್ಟು ನನ್ನೊಳಗೆ ಒಂದು ಪ್ರೇಮ ಸಿಂಧು ನನಗೆ ಎಂದೆಂದಿಗೂ ಪಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥನೂರು ಆಸೆಯಾರು ಅಂದೂರು ಈ ಪ್ರೀತಿ ಪಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಸಾವಿರ ಬೋಲೆ ನಿಂಗಾಗಿ ಗೀಚಿದರು ಹೇಳಲು ಆಗದು ಪ್ರೀತಿಯೇ ಅಂತದು ನಿನ್ನ ಸೇರಿ ಬಾಳದಾರಿ ನಡೆದಿದೆ ಎಂದೆಂದಿಗೂ ಉಬ್ಬಚ್ಚಿ ಗುಡಿನಲ್ಲಿ ಕದ್ದು ಮುಚ್ಚಿ